ಕಾರ್ಯಾಚರಣೆಗೆ ರಾಜ್ಯ ಸರ್ಕಾರ ಬೆಂಬಲ, ರಾಜ್ಯದೆಲ್ಲೆಡೆ ಸಂಭ್ರಮಾಚರಣೆ. ರಕ್ಷಣಾ ಸನ್ನದ್ಧತೆ, ಬೆಂಗಳೂರಿನಲ್ಲಿ ರಕ್ಷಣಾ ಅಣುಕು ಕವಾಯಿತು. ರಾಜ್ಯದ ಅಪೂರ್ಣ ರೈಲ್ವೆ ಯೋಜನೆಗಳ ಕಾಮಗಾರಿ ಶೀಘ್ರ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸಮಯ 6:13. ಆಕಾಶವಾಣಿ ಬೆಂಗಳೂರು. ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ. ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು. ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಸಮಯ 6:51. ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮಹಿಳೆ ಮಂಜುಳಾ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಚಗೌಡ. ಕೇಳಿ ಪ್ರಗತಿಪರ ರೈತ ಮಹಿಳೆ ಮಂಜುಳಾ ಅವರೊಡನೆ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಪ್ರಗತಿಪರ ರೈತ ಮಹಿಳೆಯವರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಪ್ರಗತಿಪರ ರೈತರು, ಇವರು ಸಮಗ್ರ ಬೇಸಾಯ ಅಳವಡಿಸಿಕೊಂಡಿದ್ದಾರೆ. ಸಾಕಷ್ಟು ಹಣ್ಣಿನ ಬೆಳೆಗಳನ್ನು ಮತ್ತು ಹೈನುಗಾರಿಕೆಯನ್ನು ಮತ್ತು ಅದಕ್ಕೆ ಹೊಂದಿಕೊಂಡಂಥ ಇನ್ನೂ ಕೆಲವು ಉದ್ಯೋಗವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಇವ್ರ ಜೊತೆಗೆ ನಾವು ಮಾತಾಡೋಣ. ಮಂಜುಳಾ ಚಿಕ್ಕ ಅಂಜನಪ್ಪ ಅಂತ, ಇವರು ದೊಡ್ಡಬಳ್ಳಾಪುರದವರು. ಹಾಗಿದ್ರೆ ಬನ್ನಿ, ಇವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಮಂಜುಳಾ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಹೇಳಿ ಮಂಜುಳಾ ಅವರು, ತಾವು ಯಾವಾಗಿಂದ ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ದೀರಿ, ಏನೇನು ಮಾಡ್ತಾ ಇದ್ದೀರಿ, ತಮ್ಮ ಅನುಭವ ಹೇಳಿ, ಮನೆಯಲ್ಲಿ ಯಾರ್ಯಾರು ಇದ್ದೀರಿ, ಹೇಳ್ಕೊಂತ ಹೋಗಿ. ನನ್ನ ಹೆಸರು ಮಂಜುಳಾ ಅಂತ. ನಾನು ಮೂಲತಃ ಹುಟ್ಟಿದ್ದೆ ಕೃಷಿ ಕುಟುಂಬದಲ್ಲಿ. ಕೃಷಿ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ನನಗೆ ಹುಟ್ಟಂದಿನಿಂದನೂ ಕೃಷಿ ಬಗ್ಗೆ ಪರಿಚಯ ಇದೆ. ಯಾವ ರೀತಿ ಅಂತಂದ್ರೆ, ಇವಾಗ ನಾವೆಲ್ಲ ಶಾಲೆಗೆ ಹೋಗಿ ಮನೆಗೆ ಹಿಂತಿರುಗಿ ಬರ್ತಿದ್ದಂತ ಸಂದರ್ಭ, ಸಂಜೆ ಸಮಯ, ಮತ್ತೆ ಶಾಲೆಗೆ ಹೋಗೋದು, ಮತ್ತೆ ಶಾಲೆ ಬಿಡುವಿನ ಸಮಯ ಭಾನುವಾರ, ಆ ತರದಲ್ಲೆಲ್ಲ ನಾವು ತೋಟದಲ್ಲೆಲ್ಲ ಕೆಲಸ ಮಾಡಿನೇ ಬೆಳೆದಿದ್ದು. ನಮ್ಮ ತಂದೆಯವರು ಕೂಡು ಕುಟುಂಬ ಆಗಿತ್ತು. ಸುಮಾರು 40 ಜನದ ತನಕ ನಮ್ಮ ತಂದೆ ಮನೆಯಲ್ಲಿದ್ರು. ನಾವು ಅವ್ರ ಜೊತೆಗೆಲ್ಲ ಸೇರ್ಕೊಂಡು ಚಿಕ್ಕಂದಿಂದನೇ ವ್ಯವಸಾಯದ್ದು, ಆಲೂಗೆಡ್ಡೆ, ವಿಳ್ಯದೆಲೆ, ಭತ್ತ ಮತ್ತೆ ಈರುಳ್ಳಿ ಈ ತರ ಬೆಳೆಗಳನ್ನೆಲ್ಲ ಅಪ್ಪನ ಮನೇಲಿ ಬೆಳೀತಾ ಇದ್ರು. ಅದ್ರ ಜೊತೆಗೆ ನಾವು ಬೆಳೆಗಳನ್ನೆಲ್ಲ ಬೆಳೆದು ಸ್ವಲ್ಪ ಎಲ್ಲ ಅಭ್ಯಾಸ ಇತ್ತು ನನ್ಗೆ. ಅವಾಗ ನಾನು ದ್ವಿತೀಯ ಪಿ ಯು ಸಿ ತನಕ ವ್ಯಾಸಂಗ ಮಾಡಿದ್ದೀನಿ. ಮತ್ತೆ ನನಗೆ ಮದುವೆ ಆಗೋದ್ ಮನೆಯಲ್ಲಿ ಬರೀ ಒಣಬೇಸಾಯ ಮಾತ್ರ ಇತ್ತು. ಅಲ್ಲೇನು ನೀರಾವರಿ ಸೌಲಭ್ಯ ಆ ತರ ಎಲ್ಲ ಏನಿರ್ಲಿಲ್ಲ. ಆವಾಗ ಒಣಬೇಸಾಯ ಅಂದ್ರೆ ಮಳೆ ಬಂದಾಗ ಮಾತ್ರ ನಾವು ವ್ಯವಸಾಯ ಮಾಡಬೇಕಾಗಿತ್ತು. ನಮ್ಮಲ್ಲೊಂದು ಮಾತಿದೆ, ಭಾರತದ ಕೃಷಿ ಮಾನ್ಸೂನ್ ಜೊತೆ ಆಡೋ ಒಂದು ಜುಜಾಟ ಅಂತ. ಒಂದು ವರ್ಷ ಮಳೆ ಜಾಸ್ತಿ ಆಯ್ತು ಅಂದ್ರೆ ಬೆಳೆ ಹಾಳಾಗ್ತಿತ್ತು, ಮತ್ ಮಳೆ ಕಡಿಮೆ ಆಯ್ತು ಅಂದ್ರೂ ಬೆಳೆ ಹಾಳಾಗ್ತಿತ್ತು. ಅವಾಗ ಏನ್ ಮಾಡೋದು? ಇದೇ ತರ ಪರಿಸ್ಥಿತಿ ಇದ್ರೆ ನಾವು ಏನಾದ್ರೂ ಜೀವನದಲ್ಲಿ ಒಂದು ಉತ್ತಮ ಮಟ್ಟ ತಲುಪಕ್ಕೂ ಸಾಧ್ಯ ಇಲ್ಲ, ಏನಾದ್ರೂ ಒಂದು ಸಾಧನೆ ಮಾಡಕ್ಕೂ ಸಾಧ್ಯ ಇಲ್ಲ ಅಂದ್ಬಿಟ್ಟು ಒಂದ್ ನೀರಾವರಿ ಮಾಡ್ಕೊಬೇಕು ಅಂದ್ಬಿಟ್ಟು ನಾವೊಂದು ಕೊಳವೆ ಬಾವಿ ಕೊರೆಸಿದ್ವಿ. ಕೊಳವೆ ಬಾವಿಯಲ್ಲೂ ಸ್ವಲ್ಪ ನೀರ್ ಸಿಕ್ತು ನಮ್ಗೆ. ಅವಾಗ ಯಾವ ತರ ಬೆಳೆಗಳು ಬೆಳಿಬೇಕು ಅನ್ನೋದು ಎಲ್ಲ ಹೊಸ ಹೊಸ ರೀತಿ ಬೆಳೆಗಳು ಬಂದಿದ್ವ ಅವಾಗ. ಅವಾಗೆಲ್ಲ ನಮ್ಮ ಕೃಷಿ ಇಲಾಖೆ ಮತ್ತೆ ನಮ್ಮ ಆಡನಹಳ್ಳಿ ಕೆವಿಕೆ ಅಲ್ಲೆಲ್ಲ ಕೃಷಿ ವಿಜ್ಞಾನಿಗಳನ್ನ ಭೇಟಿ ಮಾಡಿದಾಗ ಹೊಸ ತರ ಬೆಳೆಗಳನ್ನ ಯಾವ ತರ ಬೆಳಿಬೇಕು ಅಂದ್ರೆ ಒಂದೇ ರೀತಿ ಏಕ ಬೆಳೆ ಬೆಳೆದಾಗ ರೈತ ಯಾವ ರೀತಿ ತೊಂದರೆಗೊಳಗಾಗ್ತಾನೆ, ಬಹು ಬೆಳೆಗಳು ಎಲ್ಲ ಸಮಗ್ರ ಕೃಷಿನ ಅಳವಡಿಸ್ಕೊಂಡ್ರೆ ಯಾವ ತರ ರೈತ ಮುಂದುವರಿಬಹುದು ಅನ್ನೋದು ನಮ್ಗೆ ಅಲ್ಲಿಂದ ಮಾಹಿತಿ ಸಿಕ್ತು. ಮೊದಲಿಗೆ ನಾವು ಬಳ್ಳಿ ಬೆಳೆಗಳನ್ನ ಕುಂಬಳ, ಹಾಗಲ್ ಗಿಡ, ಸೋರೆ ಗಿಡ ಈ ತರ ಬೆಳೆಗಳನ್ನೆಲ್ಲ ಆರಿಸ್ಕೊಂಡ್ವಿ. ಅದ್ರ ಜೊತೆಗೆ ರಾಗಿ ಮತ್ತೆ ಹೈನೋದ್ಯಮನೂ ಮಾಡ್ತಾ ಇದ್ವಿ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತೆ ಪಶು ಸಂಗೋಪನೆ. ಇದ್ರ ಜೊತೆಗೆ ನಾವು ಸುಮಾರು 2003 ಒಂದು ಗೋಬರ್ ಗ್ಯಾಸ್ ಅನ್ನ ನಾವು ಹಾಕಿಸ್ಕೊಂಡ್ವಿ. ಈ ತನಕನು ನಮ್ಮನೇಲಿ ಅದೇ ಗ್ಯಾಸ್ ಅಲ್ಲೇ ನಾವು ಅಡಿಗೆನ ಮಾಡ್ತಾ ಇದೀವಿ. ಮತ್ತೆ ಅದರಿಂದ ಬಂದಂತ ಸ್ಲರಿನೆಲ್ಲ ನಾವು ನಮ್ಮ ತೋಟದ ಬೆಳೆಗಳಿಗ ಬಳಸ್ತಾ ಇದೀವಿ, ಮತ್ತೆ ಎರೆಗೊಬ್ಬರನು ಸಹ ಮಾಡ್ತಾ ಇದೀವಿ. ಮಂಜುಳ ಅವರೇ, ಈಗ ಸುಮಾರು ತಮ್ಮದೇ ಆದ ಅನುಭವವನ್ನ ಹೇಳಿದ್ರಿ, ಈಗ ನಮ್ಗೆ ನೀವು ತೋಟಗಾರಿಕಾ ಬೆಳೆ ಬಗ್ಗೆ ಮಾಹಿತಿ ಮಾಡಿಕೊಡಿ. ಯಾವ್ಯಾವ ತೋಟಗಾರಿಕಾ ಬೆಳೆಯನ್ನ ತಾವು ಹೊಸದಾಗಿ ಪರಿಚಯ ಮಾಡಿಕೊಂಡು ತಮ್ಮ ಭೂಮಿಗೆ ಪರಿಚಯ ಮಾಡಿದ್ರಿ, ಮತ್ತೆ ಅವುಗಳಿಗೆ ಯಾವ ತರ ತರಬೇತಿ ತಗೊಂಡ್ರಿ, ಅವುಗಳ ಅನುಭವ ಹೇಳಿ. ಯಾವ್ಯಾವ ತೋಟಗಾರಿಕಾ ಬೆಳೆಗಳು, ಈಗ ಉದಾಹರಣೆ ಒಂದು ದ್ರಾಕ್ಷಿ ಅಂದ್ರಿ, ಮತ್ತಾವ ಬೆಳೆಗಳನ್ನು ಬೆಳಿತೀರಿ? ದ್ರಾಕ್ಷಿ ಆದ ನಂತರ ನಾವು ದ್ರಾಕ್ಷಿಗೆ ನೇರ ಮಾರುಕಟ್ಟೆ ಇಲ್ಲ ಅಂತ ಗೊತ್ತಾದಾಗ ಆ ದ್ರಾಕ್ಷಿಯನ್ನು ನಾವು ತೆಗೆದ್ವಿ. ಆ ದ್ರಾಕ್ಷಿ ತೆಗೆದ ನಂತರ ನಾವು ಅದರಲ್ಲಿ ಸೀಬೆ, ತೈವಾನ್ ಪಿಂಕ್ ಅನ್ನೋ ಒಂದ್ ತಳಿ ಸೀಬೆ ಹಾಕಿದ್ವಿ. ಆ ಸೀಬೆ ಮತ್ತೆ ಅದ್ರ ಜೊತೆಗೆ ಎಷ್ಟು ಎಕರೆಗೆ ಹಾಕಿದ್ರಮ್ಮ? ಮೊದಲಿಗೆ 2 ಎಕರೆ ಹಾಕಿದ್ವಿ ಸರ್ ನಾವು, ಆ ನಂತರ 4 ಎಕರೆ ಮಾಡಿದ್ವಿ. 2 ಎಕರೆ ಇದ್ದಂತ ಸೀಬೆ 4 ಎಕರೆ ಮಾಡಿದ್ವಿ. ಅದ್ರ ಮಧ್ಯದಲ್ಲೆಲ್ಲ ಅರಣ್ಯ ಕೃಷಿ ಮಾಡ್ತಾ ಇದೀವಿ, ಬೇವು, ಹಲಸು, ತೆಂಗು, ಮಾವು, ನೇರಳೆ ಈ ತರದ್ದೆಲ್ಲ ಬದುಗಳ ಮೇಲೆಲ್ಲ ಹೆಬ್ಬೇವು, ಮಹಾಗನಿ, ಬೀಟೆ ಈ ತರದ್ದೆಲ್ಲ ಅರಣ್ಯ ಕೃಷಿನೂ ಸಹ ನಾವು ಸೀಬೆ ಮಧ್ಯದಲ್ಲಿ ಅಳವಡಿಸ್ಕೊಂಡಿದೀವಿ. ಮತ್ತೆ ಜೊತೆಗೆ ಒಂದು ಕೃಷಿ ಹೊಂಡನು ಸಹ, ಕೃಷಿ ಇಲಾಖೆ ಸಹಯೋಗದೊಂದಿಗೆ ಒಂದು ಕೃಷಿ ಹೊಂಡನು ಸಹ ಮಾಡ್ಕೊಂಡಿದೀವಿ. ಯಾವ ಅಳತೆ ಇದೆ ಅದು? ಅದು 15x15 ಅಳತೆಯಲ್ಲಿ ಇದೆ ಸರ್. ಅದರಲ್ಲಿ ಮೀನು ಸಾಕಾಣಿಕೆನು ಮಾಡ್ತಾ ಇದೀವಿ. ಮತ್ತೆ ಈಗ 2 ವರ್ಷದಿಂದೆ ಅಂದ್ರೆ 2023 ಅಂದ್ರೆ ನೀರಿನ ಬಳಕೆ ನಮಗೆ ಸಾಕಷ್ಟು ಲಭ್ಯ ಆಮೇಲೆ ಉಂಟಾಯ್ತ ಹೆಂಗೆ ಇದೆ ಸರ್? ಅದು ಮಳೆಗಾಲದಲ್ಲಿ ಮಳೆ ನೀರಿನ ಶೇಖರಣೆ ಮಾಡ್ಕೊಂತೀವಿ, ಬೇಸಿಗೆಯಲ್ಲಿ ಬೋರ್ವೆಲ್ ಇಂದ ಅದಕ್ಕೆ. ಅಂದ್ರೆ ತಾವು ಒಂದು ಬೋರ್ವೆಲ್ ತೆಗೆದ್ರಿ, ಅದನ್ನ ಸಾಕಷ್ಟು ಪ್ರಮಾಣದಲ್ಲಿ ನೀರ್ ಬಂದಿಲ್ಲ ಅಂದ್ರಲ್ಲ, ಒಂದ್ 5 ವರ್ಷದಿಂದ ಮತ್ತೆ ಒಂದು ಬೋರ್ವೆಲ್ ಮಾಡಿಸ್ಕೊಂಡ್ವಿ ಸರ್. ಈಗ 2 ಬೋರ್ವೆಲ್ ಇದೆ, 2 ಬೋರ್ವೆಲ್ ನೀರುನು ಕೃಷಿ ಹೊಂಡಕ್ಕೆ ಹೋಗೋ ತರ ಮಾಡ್ಕೊಂಡು ಮತ್ತೆ ಅದರಿಂದ ಬೆಳೆಗಳಿಗೆ ನೀರನ್ನ ಒದಗಿಸ್ತಾ ಇದೀವಿ ನಾವು. ಈಗ ತೋಟಗಾರಿಕಾ ಬೆಳೆ, ಈಗ ಸೀಬೆ ಬೆಳಿತೀರಿ, ಅದರದ ನಿರ್ವಹಣೆ ಹೆಂಗ್ ಮಾಡ್ತೀರಿ ಅದ್ರ ಬಗ್ಗೆ ಹೇಳಿ. ಸೀಬೆ ಅಂದ್ರೆ ಒಂದು ಬಹು ಬೆಳೆ ಸರ್, ಇದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಇದರದ್ದು ಕಳೆ ನಿರ್ವಹಣೆ ಇರುತ್ತೆ. ಮತ್ತೆ ವರ್ಷಕ್ಕೊಂದ್ಸರ್ತಿ ಇದಕ್ಕೆ ಗೊಬ್ಬರ, ಹಿಂಡಿ ಈ ತರ ಎಲ್ಲ ಕೊಡ್ಬೇಕಾಗುತ್ತೆ. ಮತ್ತೆ ವರ್ಷಕ್ಕೊಂದ್ಸರ್ತಿ ಗಿಡನ ಚಟ್ನಿ ಮಾಡ್ಬೇಕಾತೈತೆ. ಚಟ್ನಿ ಮಾಡಿ ಅದರದ್ದು ರೋಗ ನಿರ್ವಹಣೆ ಎಲ್ಲ ಮಾಡಿ ನಾವು ಸೀಬೆನ ಸಫಲ್ ಅನ್ನೋ ಕಂಪ್ನಿಗೆ ನೇರ ಮಾರುಕಟ್ಟೆ ಇದೆ, ಸಫಲ್ಗೂ ಕೊಡ್ತೀವಿ. ಮತ್ತೆ ಕೆಲವು ಖಾಸಗಿ ವ್ಯಾಪಾರಿಗಳು ಬಂದು ತೋಟದಲ್ಲೂ ಹಣ್ಣನ್ನ ತಗೊಂಡೋಗ್ತಾರೆ, ನಿಮ್ಗೆ ಹೇಳಿ ನಮ್ಗೆ ಬೇಕು ಅಂತ ಕೇಳ್ಕೊತಾರೆ. ಅದು ಎಷ್ಟು ನೀವು ಆದಾಯ ಬರ್ತದೆ, ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ, ಎಷ್ಟು ಕ್ವಿಂಟಾಲು ಅಥವಾ ಟನ್ನು? ಪ್ರಾರಂಭದಲ್ಲಿ ಇದ್ರದ್ದೆಲ್ಲ ಖರ್ಚು 2 ಎಕರೆ ಅಂತ ಹೇಳಿದ್ರಿ. 2 ಎಕರೆ ಫಸ್ಟ್ 2 ಎಕರೆ ಮಾಡಿದ್ವಿ, ಆ ನಂತರ ಅದನ್ನ 4 ಎಕರೆ ವಿಸ್ತರಣೆ ಮಾಡ್ಕೊಂಡಿದೀವಿ. ಈಗ 4 ಎಕರೆಯಲ್ಲಿ ಸೀಬೆ ಇದೆ. ಅಂದ್ರೆ ಅದು ಎಷ್ಟು ವರ್ಷದ ಗಿಡ? 6 ವರ್ಷದ ಗಿಡ ಸರ್. 6 ವರ್ಷದ ಗಿಡ ಅಂದ್ರೆ ದೊಡ್ಡ ಗಿಡನೇ? ಆ ದೊಡ್ಡ ಗಿಡ ಆಗಿದೆ. ವರ್ಷಕ್ಕೊಮ್ಮೆ ಚಟ್ನಿ ಮಾಡ್ತೀವಿ ಅದನ್ನ. ಅಂದ್ರೆ ಈಗ ಒಂದು ಸಾಮಾನ್ಯವಾಗಿ ಒಂದು ಬೆಳೆ ಎಷ್ಟು ಆದಾಯ ಸಿಗ್ತದೆ, ಎಷ್ಟು ಬೆಳೆ ಸಿಗ್ತದೆ ಅದರಲ್ಲಿ? 2 ವರ್ಷದ ನಂತರ ನಾವು ಇದನ್ನ ಹಣ್ಣಿಗೆ ಬಿಡ್ತೀವಿ, ಫಸ್ಲಿಗೆ ಬಿಡದೆ 2 ವರ್ಷದ ನಂತರ. 2 ವರ್ಷದ ತನಕ ನಾವು ಅಂತರ್ ಬೆಳೆಯಾಗಿ ಅದರಲ್ಲಿ ಬೇರೆ ಬೇರೆ ಬೆಳೆಗಳನ್ನ, ಕುಂಬಳ ಬೆಳೆ, ಹುರುಳಿ ಬೀಜ ಈ ತರ ಬೆಳೆಗಳನ್ನೆಲ್ಲ ನಾವು ಬೆಳಿಬಹುದು. ನಾವು ಬೆಳೆದಿದೀವಿ ಈ ತರ ಬೆಳೆಗಳನ್ನೆಲ್ಲ. 2 ವರ್ಷ ಆದ ನಂತರ ಅದನ್ನ ಫಸ್ಲಿಗೆ ಬಿಡ್ತೀವಿ. 2 ವರ್ಷ ಆದ ನಂತರ ಅದು ಆರಂಭದಲ್ಲಿ ಹೆಚ್ಚಿಗೆ ಇಳುವರಿ ಬರಲ್ಲ, ಹಣ್ಣನ್ನೆಲ್ಲ ನಾವು ಸಣ್ಣ ಕಾಯೆಲ್ಲ ತೆಗಿತೀವಿ, ಗಿಡ ಸ್ವಲ್ಪ ಅದು ಬಲಿಬೇಕು ಅನ್ನೋ ಉದ್ದೇಶದಿಂದ ಸಣ್ಣದ್ರಲ್ಲೇ ತೆಗಿತೀವಿ. ನಮ್ದು ಒಟ್ಟು 530 ಗಿಡ ಇದೆ, 4 ಎಕರೆಯಿಂದ 530 ಗಿಡ ಇದೆ. ಆರಂಭದಲ್ಲಿ 1 ಟನ್ ಬರ್ತಿತ್ತು, ಈಗ 6 ವರ್ಷದ ಗಿಡ ಆಗಿರೋದ್ರಿಂದ ವರ್ಷ ಒಂದು 35-40 ಟನ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ. ಗಿಡ ಹೇಗದು ಗಾತ್ರ ಆಯ್ತೋ, ವಿಸ್ತೀರ್ಣ ಆಗುತ್ತೋ, ಅದೇ ತರ ಅದು ಆದಾಯ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಈಗ ನೀವು ಮಾರ್ಕೆಟ್ ಅಂದ್ರೆ ನೀವು ಕೆಲವೊಬ್ರು ನಿಮ್ ಕಡೆನೆ ಬರ್ತಾರೆ, ಕೆಲವೊಂದ್ ಕಡೆ ಈಗ ನೀವು ಕಂಪನಿಗಳಿಗೆ ಅಲ್ಲಿ ಹಳ್ಳಿಯ ಆಜುಬಾಜು ಬೆಂಗಳೂರಲ್ಲಿ ಕಂಪನಿ ಅಗತ್ಯಗಳಿಗೆ ಪೂರೈಕೆ ಮಾಡ್ತೀರಿ. ಮತ್ತೆ ರಫ್ತು ಮಾಡ್ತೀರಾ ಇದನ್ನ? ಇಲ್ಲ ಸರ್, ನಮ್ದೇನ ರಫ್ತು ಅಂತೇನು ಇಲ್ಲ, ಸಫಲ ಕೊಡ್ತೀವಿ ಮತ್ತೆ ಖಾಸಗಿ ವ್ಯಾಪಾರಿಗಳಿಗೆ ಕೊಡ್ತೀವಿ ಅಷ್ಟೇ ಸರ್. ಅಷ್ಟೇ ಅಷ್ಟೇ. ಈಗ ಮತ್ತೆ ಈಗ ಉಳಿದ ಯಾವ್ದು ಬೆಳೆ ಬೆಳಿತೀರಿ? ಉಳಿದಿಂದ ಒಂದು ಒಂದೂವರೆ ಎಕರೆಯಲ್ಲಿ ನಾವು ದಾಳಿಂಬೆ ಹಾಕಿದೀವಿ, ದಾಳಿಂಬೆ ಮತ್ತೆ ಹೂವಿನ ಬೆಳೆ ಆದಂತ ಸುಗಂಧ ರಾಜನು ಬೆಳಿತೀವಿ. ದಾಳಿಂಬೆ ಯಾವ ತರದಲ್ಲಿ ಬೆಳಿತಾ ಇದ್ದೀರಿ, ಹೇಗೆ ಬೆಳಿತಿದ್ದೀರಿ, ಅದರ ಅನುಭವ? ದಾಳಿಂಬೆ ಇದು ಎರಡನೇ ಸರ್ತಿ ನಾವು ಈಗ ಫಸಲಿಗೆ ಬಿಡ್ತಾ ಇರೋದು. ಈಗ ಜೈನ್ ಭಗವಾನ್ ಅನ್ನೋದು ಒಂದ್ ತಳಿ ಗಿಡ ಹಾಕಿದೀವಿ ನಾವು. ಅದ್ರ ತಮ್ದೆಲ್ಲ ಈಗ ಒಣ ಭೂಮಿನೇ ಆಗಿತ್ತು, ಅಂದ್ರೆ ಒಂದೇ ಬೆಳೆ ಕೊಡ್ತಿದ್ವು. ಈಗ ತಾವು ಹಂತ ಹಂತವಾಗಿ ತಾವು ನೀರಾವರಿ ಮಾಡಿಕೊಂಡು ಈ ಹಣ್ಣಿನ ಬೆಳೆಗಳನ್ನ ಮಾಡ್ತಾ ಇದ್ದೀವಿ, ಬೆಳಿತಾ ಇದೀವಿ ಸರ್. ಮುಂಚೆ ಎಲ್ಲ ಮಳೆ ನೀರಿಗೆಲ್ಲ ರಾಗಿ ಮತ್ತೆ ಜೋಳ ಅಷ್ಟನ್ನೇ ಬೆಳಿತಾ ಇದ್ರಿ. ಈಗೆಲ್ಲ ಹಣ್ಣಿನ ಬೆಳೆಗಳು, ತೋಟಗಾರಿಕಾ ಬೆಳೆಗಳು, ಜೊತೆಗೆ ಸಾಂಬಾರ ಪದಾರ್ಥಗಳು, ಅದು ಬೆಳಿತೀರಿ? ಸಾಂಬಾರ ಪದಾರ್ಥಗಳು ಯಾವ್ಯಾವ್ದು? ಅರಿಶಿನ ಬೆಳಿತೀವಿ, ದಾಲ್ಚಿನ್ನಿ ಬೆಳಿತೀವಿ. ದಾಲ್ಚಿನ್ನಿ ಗಿಡ ಎಷ್ಟು ಹಾಕಿದ್ರಿ? ಒಂದ್ 30 ಗಿಡ ಇದೆ ಸರ್. ಅವು ಏನು ಹೈಬ್ರಿಡ್ ಗಿಡಗಳ? ಇಲ್ಲ, ಅದು ಒಂದ್ ಶಿವಮೊಗ್ಗದಲ್ಲಿ ಒಂದ್ ನರ್ಸರಿಯಲ್ಲಿ ತಂದಿದ್ ಗಿಡ ಅದು. ಅದು ಒಂದ್ 30 ಗಿಡ ಇದೆ. ಅದ್ರದ್ದು ಎಲೆಗಳನ್ನು ನಾವು ಅಲ್ಲೇ ಲೋಕಲ್ ಅಲ್ಲೇ ಮಾರಾಟ ಮಾಡ್ತೀವಿ, ಚಕ್ಕೆನು ಸಹ ನೇರವಾಗಿ ಮಾರಾಟ ಮಾಡ್ತೀವಿ. ಗಿಡಗಳ ವಯಸ್ಸು ಎಷ್ಟಾಗಿದೆ ದಾಲ್ಚಿನ್ನಿ ಗಿಡಗಳು? ಅದು ಒಂದು 4 ವರ್ಷ ಆಗಿದೆ ಸರ್. 4 ವರ್ಷ? 4 ವರ್ಷ ಆಗಿದೆ. ಅಂದ್ರೆ ಈಗ ಸುಮಾರು ಒಂದು 10 ಅಡಿ ಗಾತ್ರ ಆಗಿದೆ ಅದು. 10 ಅಡಿ ಗಾತ್ರ ಆಗಿದೆ. ಪ್ರತಿ ವರ್ಷ ನಾವು ಅದನ್ನ ಸವರ್ತೀವಿ, ಪ್ರೂನಿಂಗ್ ಮಾಡ್ತೀರಿ? ಮಾಡ್ತೀವಿ. ಚಕ್ಕೆ ತೆಗಿಬೇಕು ಮತ್ತೆ ಎಲೆಗಳನ್ನೆಲ್ಲ ತೆಗಿಬೇಕಾ? ಚಕ್ಕೆನು ತೆಗಿತೀವಿ. ಚಕ್ಕೆ ತೆಗೆದ್ಬಿಟ್ರೆ ಗಿಡದ ಆಯುಷ್ಯ ಇಲ್ಲ. 4 ಅಡಿ 5 ಅಡಿ ಎತ್ತರ ತನಕ ನಾವು ಬಡ್ಡೆ ಬಿಡ್ತೀವಿ, ಅದ್ರ ಮೇಲೆ ನಾವು ಕತ್ತರಿಸ್ಕೊಂತೀವಿ. ಕತ್ತರಿಸ್ಬಿಡ್ತೀರಿ ಮತ್ತೆ ಅದು ತಂಗೆನೆ ಕಟ್ಬಿಡ್ತೀರಾ? ಮತ್ತೆ 6 ತಿಂಗಳಿಗೆ ಮತ್ತೆ ಅದು ಚಿಗರೆಲ್ಲಾಗಿ ಮತ್ತೆ ಶುರು ಆಗುತ್ತೆ. ಅಂದ್ರೆ ಚಕ್ಕೆ ಪ್ರತಿ ವರ್ಷನೂ ತೆಗಿಯಕ್ಕಾಗಲ್ಲ, 2 ವರ್ಷ 3 ವರ್ಷಕ್ಕೊಮ್ಮೆ ಅದ್ ಗಿಡ ಬಲ್ತ್ ಮೇಲೆ ಚಕ್ಕೆ ತೆಗಿಬೇಕು. ಎಲೆಗಳು ಪ್ರತಿ ವರ್ಷನೂ ಎಲೆಗಳು ತೆಗಿಬಹುದು. ಹೇಗಿದೆ ದಾಲ್ಚಿನಿಯ ಒಂದು ಆದಾಯ ಮತ್ತೆ ಅದರದ್ದು ನೇರ ಮಾರುಕಟ್ಟೆ ಮಾಡಿದ್ರೆ, ನೇರ ಮಾರಾಟ ಮಾಡಿದ್ರೆ ಪ್ರತಿಯೊಂದರಲ್ಲೂ ಆದಾಯ ಇದೆ ಸರ್. ಮೌಲ್ಯವರ್ಧನೆ ಮಾಡಿ ರೈತ ತಾನು ಬೆಳೆದಂತ ಪ್ರತಿ ವಸ್ತುನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಅದು ಆದಾಯ ಇದೆ. ವ್ಯಾಪಾರಿಗಳಿಗೆ ಆತರ ಎಲ್ಲ ಕೊಟ್ರೆ. ಅದು ನೀವು ಎಷ್ಟು ವಿಸ್ತೀರ್ಣದಲ್ಲಿ ಬೆಳೀತಾ ಇದ್ದೀರಿ? ಸೀಬೆ ಮಧ್ಯದಲ್ಲಿ ಹಾಕಿದೀವಿ ಸರ್. ಸೀಬೆ ಮಧ್ಯದಲ್ಲಿ ಇಂಟರ್ ಕ್ರಾಪ್ ಅಲ್ಲೇ ತಾವು ಮಾಡ್ತಾ ಇದ್ದೀರಿ? ಹಣ್ಣಿನ ಬೇಸಾಯದಲ್ಲಿ ಪೇರ್ಲೆ ಗಿಡದ ಮಧ್ಯೆ ಹಾಕಿಟ್ಟಿರಿ? ಮಧ್ಯ ಹಾಕಿದೀವಿ ಸರ್. ಎಷ್ಟು ಗಿಡಗಳು ಇದಾವೆ? 30 ಗಿಡ ಇದೆ ಸರ್. 30 ಗಿಡ? ಅದು ಜಾಸ್ತಿ ಮಾಡ್ತೀರಿ ಮುಂಬರುವ ದಿನಗಳು? ಅದು ಮಾರುಕಟ್ಟೆ ವಿಸ್ತೀರ್ಣ ಆದ್ರೆ ಅದನ್ನ ಹೆಚ್ಚಿಗೆ ಮಾಡೋ ಒಂದು ಉದ್ದೇಶ ಇದೆ ಸರ್. ಈಗ ಅದನ್ನ ಮಾರ್ತಿರಲ್ಲ, ಯಾವ ಪ್ರಮಾಣದಲ್ಲಿ? ಈಗ 1 ಕೆಜಿ ಪ್ರಮಾಣದಲ್ಲೂ ಮಾರ್ತೀವಿ. 1 ಕೆಜಿ ಎಲೆ ದಾಲ್ಚಿನ್ನಿ ಎಲೆನ ಹಸಿನೇ ಮಾರ್ತೀರಾ? ಅದನ್ನ ಒಣಗಿಸಿ ನೆರಳಲ್ಲಿ ಒಣಗಿಸಿ ಆ ಕೆಜಿ ಲೆಕ್ಕದಂಗೆ ಅಂಗಡಿಗಳಿಗೆ ಕೊಟ್ಬಿಡ್ತೀವಿ. ಈಗ ಸಾಮಾನ್ಯವಾಗಿ ಕೆಜಿ 5 ಸ್ಥಳೀಯ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಅದ್ರ ಬೆಲೆ ಸರ್? ಅದು ನಮ್ಗೆ ಎಲ್ಲ ಒಂದ್ 250-300 ರೂಪಾಯಿ ಕೊಡ್ತಾರೆ ಸರ್, ಒಂದು ಕೆಜಿ ಎಲೆಗೆ. ಒಂದ್ ವರ್ಷದ ಬೆಳೆ ಅಂದ್ರೆ ತೆಗಿತೀರಿ ಎಲೆನ? ಒಂದ್ ವರ್ಷದಲ್ಲಿ ಬೀಳಲ್ಲ ಸರ್, ನಾವೇ ತೆಗಿಬೇಕು. ಅದ್ ಬಲ್ತಿರ ಗೊತ್ತಾಗುತ್ತೆ, ಎಲೆ ಆರ್ಡ್ ಆಗಿರುತ್ತೆ, ಅವಾಗ ನಾವೇ ತೆಗೆದು ನೆರಳಲ್ಲಿ ಒಣಗಿಸಿ ಅದು ಪ್ಯಾಕ್ ಮಾಡಿ ಕೊಡ್ತೀವಿ. ಈ 30 ಗಿಡಕ್ಕೆ ಒಂದ್ ವರ್ಷಕ್ಕೆ ಎಷ್ಟ ಆದಾಯ ಬರ್ತದೆ ಸರ್? ಒಂದ್ 10-15,000 ಸಿಗುತ್ತೆ ಆದಾಯ. ಸಿಗುತ್ತೆ? ಅದ್ರ ನಿರ್ವಹಣೆ ತುಂಬಾ ಕಡಿಮೆ, ನಿರ್ವಹಣೆ ಕಡಿಮೆ. ಮತ್ತೆ ಇದಕ್ಕೆ ಅಂತ ನಾವು ಹೆಚ್ಚಿಗೆ ಏನು ನಾವು ಅದಕ್ಕೆ ಅಂತ ಏನು ಖರ್ಚು ಮಾಡಿರಲ್ಲ. ಸೀಬೆಗೆ ಏನು ನಾವು ಗೊಬ್ಬರ ಎಲ್ಲ ಕೊಟ್ಟಿರ್ತೀವೋ, ಸೀಬೆಗೆ ಅಂತ ನಾವೇನು ಗೊಬ್ಬರ ಮತ್ತೆ ನೀರು ಔಷಧಿ ಎಲ್ಲ ಸಿಂಪಡಣೆ ಮಾಡಿರ್ತೀವೋ ಅದ್ರ ಜೊತೆಲೇನೆ ಇದು ಬರುತ್ತೆ. ಇದಕ್ಕೆ ಹೆಚ್ಚಿಗೆ ನಿರ್ವಹಣೆ ಅಂತ ಏನು ಇಲ್ಲ ಸರ್. ಇದೊಂದು ಕಾಡು ಬೆಳೆ, ಇದು ಕಾಡು ಬೆಳೆ, ಮಲೆನಾಡಿನ ಬೆಳೆ, ಮಲೆನಾಡಿನ ಬೆಳೆ. ಬಯಲು ಸೀಮೆಯಲ್ಲಿ ಹೆಚ್ಚಿಗೆ ಇಲ್ಲ ಇದು. ನಮ್ಗೊಬ್ರು ವಿಜ್ಞಾನಿಗಳು ಹೇಳಿದ್ರು ನಮ್ GKVKಯಲ್ಲಿ, ನೀವು ಬೆಳಿಬಹುದು ಇದನ್ನ ಅಂತ ಹೇಳಿದಾಗ 30 ಗಿಡ ತಂದು ಹಾಕಿ ನಾವು ಇದನ್ನ ಯಾವ ತರ ಮಾಡಬಹುದು ಅನ್ನೋದನ್ನ ಇನ್ನ ಕಲಿತಾ ಇದೀವಿ ಸರ್ ನಾವು ಅದನ್ನ. ಅಂದ್ರೆ ಇದರಲ್ಲೂ ಕೂಡ ಯಶಸ್ ಕಾಣಬಹುದು. ಹೌದು ಸರ್, ನಿರ್ವಹಣೆ ತುಂಬಾ ಕಡಿಮೆ ಕಡಿಮೆ. ಇದು ಗೊಬ್ಬರ ಆಗ್ಲಿ ಮತ್ತೆ ನೀವು ರಾಸಾಯನಿಕ ಬಳಸೋದು ಕೂಡ ಕಡಿಮೆ ಕಡಿಮೆ ಅವಶ್ಯಕತೆ ಏನಿಲ್ಲ ಸರ್. ಇದು ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕೊಟ್ಟು ಮಳೆಗಾಲದಲ್ಲಿ ಸ್ವಲ್ಪ ಗೊಬ್ಬರ ಕೊಟ್ರೆ ಮುಗಿತು ಸರ್. ಅಂದ್ರೆ ಕಾಡು ಗಿಡ ಆಗಿರೋದು, ಅದು ಸೌರಬೇಕಾಗುತ್ತೆ ಎಲೆಗಳನ್ನ ಒಂದು 1 ವರ್ಷಕ್ಕೆ 1 ಸಾರಿ. ಮತ್ತೆ ಅದು ಸ್ವಲ್ಪ ನೀಟಾಗಿ ಇಡಬೇಕು ಗಿಡನ. ಹೌದು ಸರ್. ಆಯ್ತು. ಈಗ ದಾಲ್ಚಿನ್ನಿ ಅಲ್ಲದೆ ಮತ್ತೆ ಯಾವ್ದು ಬೆಳಿತೀರಿ? ಅರಿಶಿನ ಬೆಳಿತೀವಿ ಸರ್. ಅರಿಶಿನ ಬೆಳೆದು ಅದು ಹೇಗೆ ಬೆಳಿತೀರಿ? ಅದು ಮಧ್ಯದ ಅಡಿಕೆ ಗಿಡದಲ್ಲಿ ಮಧ್ಯದಲ್ಲಿ ಅರಿಶಿನ ಹಾಕಿದೀವಿ. ಈಗಾಗಲೇ 2 ವರ್ಷದಿಂದ ನಾನು ಸ್ವತಃ ನಾವೇ ಅರಿಶಿನ ಸಾವಯವ ರೀತಿಯಲ್ಲಿ ಬೆಳೆದು ಅದನ್ನ ನಾವೇ ಪೌಡರ್ ಎಲ್ಲ ಮಾಡ್ತೀವಿ. ಅದನ್ನ ಯಾವ ಅಡಿಕೆ ಗಿಡಗಳ ಮಧ್ಯೆ ಹಾಕ್ತೀರಿ? ಮಧ್ಯೆ ಹಾಕಿದೀವಿ ಸರ್. ಅದನ್ನ ಈಗ ಅಡಿಕೆ ಗಿಡಗಳ ಮಧ್ಯೆ ಹಾಕಿದ್ರೆ ಅದು ಏನ್ ಹೇಳ್ತದೆ ಅಂದ್ರೆ, ಈ ಅರಿಶಿನ ಜಾಸ್ತಿ ಏನು ಫಲವತ್ತತೆಯ ಮಣ್ಣನ್ನ ಅದು ತಗೊಂಡ್ಬಿಡ್ತದೆ, ಬಳಸ್ಬಿಡ್ತದೆ. ಹಾಗಾಗಿ ಫಲವತ್ತತೆ ಈಗ ಏನು ಅಡಿಕೆ ಮರಗಳಿಗೆ ಫಲವತ್ತತೆ ಸಿಗೋದಿಲ್ಲ ಸರ್. ತುಂಬಾ ಹತ್ರದಲ್ಲಿ ಅಡಿಕೆ ಗಿಡನ 6 ಅಡಿ 5 ಅಡಿ ಆತರ ಮಾಡಿದಾಗ ಆತರ ಆಗ್ಬೋದು. ಅದೇ ಒಂದ್ 11 ಅಡಿ 12 ಅಡಿ ತರ ಅಡಿಕೆ ದೂರ ದೂರ ಮಾಡಿ ಮಾಡಿದ್ರೆ ಅಂದ್ರೆ ತುಂಬಾ ದೊಡ್ಡ ಮರ ಆದಾಗ ಮಾಡಕ್ ಆಗಲ್ಲ ಅನ್ಸುತ್ತೆ. ಇದು ಅಡಿಕೆ ಬೆಳೆ ಬರೋ ತನಕ ಬೇರೆ ಮಧ್ಯ ಬೆಳೆಗಳನ್ನೆಲ್ಲ ಬೆಳಿಬಹುದು. ಅಡಿಕೆ ಗಿಡ ಸಣ್ಣದಿದ್ದಾಗ ಅವ್ರಿಗೆ ನಮ್ಮ ಮನೆಗೆ ಬಳಕೆಗೆ ಬೇಕಾದ ಒಂದ್ 2 ವರ್ಷ ಮಾಡ್ಕೋಬಹುದು ಸರ್. ಆಮೇಲೆ ಮತ್ತೆ ನೀವು ಅದನ್ನ ಬೇರೆ ಪ್ರದೇಶದಲ್ಲೇ ಬೆಳಿಬೇಕಾಗುತ್ತೆ. ಅರಿಶಿನ ಆಗ್ಲಿ ಶುಂಠಿ ಆಗ್ಲಿ ಬೆಳೆದಂತ ಜಾಗದಲ್ಲಿ ಅದೇ ಮತ್ತೆ ಭೂಮಿ ಅದು ಸತ್ವವನ್ನ ಎಲ್ಲ ಹಿರ್ಕೊಂಡ್ಬಿಟ್ಟು ಅದೇ ಜಾಗದಲ್ಲಿ ಮತ್ತೆ ಬೆಳೆಯಕ್ಕಾಗಲ್ಲ. ಅದು ನಿಯಮ ಇದೆ. ಮತ್ತೆ ಯಾವ್ದು ಬೆಳಿತೀರಿ? ಮತ್ತೆ ನಾವು ಹಸುಗಳಿಗೆಲ್ಲ ಮೇವೆಲ್ಲ ಬೆಳಿತೀವಿ, ಮೇವು ಹಾಕಿದ್ರೆ ಬೆಳಿತೀವಿ. ಅದು ಎಷ್ಟು ಯಾವ್ಯಾವ ತರದ ಮೇವು ಬೆಳಿತೀವಿ? ನೇಪಿಯರ್ ಹಾಕ್ತಿವಿ, ಜೋಳದ ಕಡ್ಡಿ ನೇಪಿಯರು, ಮತ್ತೆ ಬದುಗಳ ಮೇಲೆ ಎಲ್ಲ ಸುಬಾಬುಲ್ ಗಿಡ ಈ ತರ ಗಿಡಗಳನ್ನೆಲ್ಲ ಹಾಕಿ ನಾವು ಹಸುಗಳಿಗೆಲ್ಲ ಮೇವನ್ನ ಒದಗಿಸ್ಕಂತೀವಿ ನಾವು. ಈಗ ದ್ರಾಕ್ಷಿನೂ ಬೆಳಿತಾ ಇದ್ದೀರಿ ಅಂತ ಹೇಳಿದ್ರಿ, ದಾಳಿಂಬೆನು ಬೆಳಿತಾರೆ? ದ್ರಾಕ್ಷಿ ಹಿಂದೆ ಬೆಳಿತಾ ಇದ್ವಿ ಸರ್. ಈಗ ದ್ರಾಕ್ಷಿ ತೆಗೆದು ಅದೇ ಜಾಗದಲ್ಲಿ ದ್ರಾಕ್ಷಿಯಲ್ಲಿ ಯಾವ ಜಾತಿ ಹಾಕಿದ್ವಿ ಸರ್? ನಾವು ಬೆಂಗಳೂರು ಬ್ಲೂ ಹಾಕಿದ್ವಿ. ದ್ರಾಕ್ಷಿಯಲ್ಲಿ ಏನು ಅಂತಂದ್ರೆ ನೇರ ಮಾರುಕಟ್ಟೆ ಇಲ್ಲ, ಎಲ್ಲ ಮಧ್ಯವರ್ತಿಗಳಿಗೆ ಕೊಡಬೇಕು, ಪೂರೈಕೆ ಮಾಡಬೇಕು, ಪೂರೈಕೆ ಮಾಡಬೇಕು. ಅವರು ರೈತರಿಗೆ ಒಂದ್ ಸಕಾಲಟ ಸಮಯದಲ್ಲಿ ಹಣ ಕೊಡೋದಿಲ್ಲ. ಒಂದ್ ಬೆಳೆ ಎರಡ್ ಬೆಳೆ ಆದ್ರೂ ನಾವು ಅವ್ರ ಹತ್ರ ಹೋಗಿ ಹೋಗಿ ಬಂದು ನಾವು ದುಡ್ಡು ಕೇಳಬೇಕು, ಕೊಡಿ ಕೊಡಿ ಕೊಡಿ ಅಂತ ಕೇಳಬೇಕು. ಇದು ರೈತರಿಗೆ ತುಂಬಾ ಕಷ್ಟ ಆಗ್ತಿತ್ತು, ಯಾಕಂದ್ರೆ ನಾವು ಔಷಧಿ ಅಂಗಡಿಯವ್ರ ಹತ್ರ ಸಾಲ ತರಂಗಿಲ್ಲ. ಮತ್ತೆ ಒಂದ್ ನೆಟ್ ಹಾಕ್ತಿವಿ ಪರ್ದೆ ಅಕ್ಕಿಗಳ ಕಾಟಕ್ಕೆ, ಅದಕ್ಕೆಲ್ಲ ನಾವು ಯಾರನ್ನು ಸಾಲ ಕೇಳಂಗಿಲ್ಲ. ರೈತ ಪ್ರತಿಯೊಂದು ಕಡೆಗೂ ರಾಸಾಯನಿಕ ಗೊಬ್ಬರ ಆಗ್ಲಿ, ಒಂದು ಲೇಬರ್ ಕೂಲಿ ಆಗ್ಲಿ, ಎಲ್ಲದಕ್ಕೂ ರೈತ ನೇರವಾಗಿ ದುಡ್ಡು ಕೊಡಬೇಕು. ಆದ್ರೆ ವ್ಯಾಪಾರಿಗಳು ರೈತರಿಗೆ ನೇರವಾಗಿ ದ್ರಾಕ್ಷಿಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಸರ್. ನೇರ ಮಾರುಕಟ್ಟೆ ಇವತ್ತಿಗೂ ದ್ರಾಕ್ಷಿಯಲ್ಲಿ ಇಲ್ಲ. ನಿಮಗೆ ಅದು ಒಳ್ಳೆ ಪ್ರಮಾಣದಲ್ಲಿ ನಿಮಗೆ ವಿಲೇವರಿ ಆಗಲ್ಲ, ಹಂಗಾಗಿ ರೈತರಿಗೆ ಅದರಿಂದ ಸ್ವಲ್ಪ ಸಂಕಷ್ಟ ಇದೆ. ಸಂಕಷ್ಟ ಇದೆ. ಮತ್ತೆ ಯಾವ ಬೆಳೆ? ದಾಳಿಂಬೆ ಇದೆ ಸರ್. ದಾಳಿಂಬೆ ಬೆಳಿತೀರಿ ಅಂದ್ರೆ ದಾಳಿಂಬೆ ಎಷ್ಟು ಪ್ರದೇಶದಲ್ಲಿ ಹಾಕಿದಿರಿ? ಒಂದೂವರೆ ಎಕರೆಲಿ ಹಾಕಿದೀವಿ ಸರ್. ದಾಳಿಂಬೆ ನಿರ್ವಹಣೆ ಹೆಂಗ್ ಮಾಡ್ತೀರಿ? ದಾಳಿಂಬೆ ನಿರ್ವಹಣೆ ನಾವು ಆಳುಗಳೇನು ತಗೊಳಲ್ಲ ದಾಳಿಂಬೆ ನಿರ್ವಹಣೆಗೆ. ನಾವು ಮನೆಯವರೇ ಅದೊಂದು ದಾಳಿಂಬೆ ಮನೆಯಲ್ಲಿ ನಾಲ್ಕು ಜನ ಇದೀವಿ. ಈಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನಾವು ಮಾಡ್ತೀವಿ. ತೀರಾ ಅಗತ್ಯತೆ ಇದ್ದ ಟೈಮಲ್ಲಿ ಮಾತ್ರ ನಾವು ಗೊಬ್ಬರ ಹಾಕಂತದ್ದು, ಹಣ್ಣು ಕೀಳಂತದ್ದು, ಆ ಟೈಮಲ್ಲಿ ಮಾತ್ರ ನಾವು ಲೇಬರ್ಸ್ ತಗೊಂತೀವಿ ಅಷ್ಟೇ. ಉಳಿದಂತ ಟೈಮಲ್ಲೆಲ್ಲ ನಾವೇ ಮಾಡ್ಕೋತೀವಿ. ಅಂದ್ರೆ ಈ ಕೃಷಿ ತಾವೇ ನಿಂತು ಮುಂದೆ ಮಾಡ್ತೀರಿ? ಮಾಡ್ತೀವಿ ಸರ್. ಏನು ತ್ರಾಸ ಆಗೋದಿಲ್ಲ? ಇಲ್ಲ ಸರ್, ಅದು ಖುಷಿಯಿಂದ ಮಾಡಿದ್ರೆ ಯಾವುದು ತ್ರಾಸ ಆಗಲ್ಲ. ಅದರಿಂದ ಎಷ್ಟು ಗಂಟೆ ಕೆಲಸ ಮಾಡ್ತೀರಮ್ಮ? ದಿನಕ್ಕೆ 8-10 ಗಂಟೆ ಕೆಲಸ ಮಾಡ್ತೀವಿ ಸರ್. ಬೆಳಿಗ್ಗೆ ಎಷ್ಟು ಗಂಟೆಗೆ ನೀವು ಹೊಲಕ್ಕೆ ಹೋಗ್ಬಿಡ್ತೀರಿ? ಬೆಳಗ್ಗೆ ನಾನು 4 ಗಂಟೆಗೆ ಹೇಳ್ತೀನಿ. ಓಹೋ. 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ, ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಮಾಡಿಕೊಟ್ಟು ಹಸುದೆಲ್ಲ ಕೆಲಸ ಎಲ್ಲ ಮುಗಿಸಿ ಸುಗಂಧರಾಜ ಹೂವಿನ ಗಿಡ ಹಾಕಿರ್ತೀವಿ. ಈ ಹೂವಿನ ಸಸ್ಯನ ಬೆಳಿತೀರಿ ಅಂದ್ರಲ್ಲ, ಯಾವ ಹೂವಿನ ಸಸ್ಯಗಳನ್ನು ಬೆಳಿತೀರಿ? ಸುಗಂಧರಾಜ ಹಾಕಿದೀವಿ. ಸುಗಂಧರಾಜ ಹೂವು ಅದು ಎಷ್ಟು ಪ್ರದೇಶದಲ್ಲಿ ಬೆಳಿತೀರಿ? 1/2 ಎಕರೆಯಲ್ಲಿ ಹಾಕಿದೀವಿ ಸರ್. 1/2 ಎಕರೆಯಲ್ಲಿ ಹಾಕಿದೀವಿ. ಇದಕ್ಕೆ ನೇರ ಮಾರುಕಟ್ಟೆ ಇದೆ. ಇದಕ್ಕೆ ವ್ಯಾಪಾರಿಗಳೇ ನೇರವಾಗಿ ಬಂದು ಊರಿಗೆ ಬಂದು ತಗೊಂಡು ಹೋಗ್ತಾರೆ ಹೂವನ್ನ. ಒಂದ್ ತಿಂಗಳಿಗೆ ಒಂದ್ಸರ್ತಿ. ನೀವು ಒಂದೇ ರೈತರು ಬೆಳಿತಾರು? ನಮ್ಮೂರಲ್ಲಿ ಸುಮಾರು ಜನ ಬೆಳಿತಾರೆ. ಬೆಳಿತಾರೆ. ತುಂಬಾ ಖುಷಿ ಆಗ್ತದೆ. ಖುಷಿ ಇದೆ ಸರ್, ಯಾಕಂದ್ರೆ ಗವರ್ಮೆಂಟ್ ಸಂಬಳ ಯಾವ ತರ ತಿಂಗಳಿಗೆ ಒಂದ್ಸರ್ತಿ ಬರ್ತೈತೋ ಆತರ ಪ್ರತಿ ತಿಂಗಳ 5ನೇ ತಾರೀಕು ಹೂವಿನದು ದುಡ್ಡು ಕೊಟ್ಬಿಡ್ತಾರೆ ಸರ್. ಅದು ಯಾವ್ಯಾವ ತರದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಆ ಒಂದು ಸುಗಂಧರಾಜ ಪುಷ್ಪ ತಮಗೆ ಕಟಾವಿಗೆ ಬರ್ತದೆ ಸರ್? ಅದು ಒಂದ್ ಸರ್ತಿ ಹಾಕದ್ಮೇಲೆ ಗಿಡ ಗೆಡ್ಡೆ ನಾಟಿ ಮಾಡಿ 3-3.5 ತಿಂಗಳಿಗೆಲ್ಲ ಸ್ವಲ್ಪ ಹೂ ಶುರು ಆಗುತ್ತೆ. ಒಂದ್ 5 ತಿಂಗಳಿಗೆಲ್ಲ ಪೂರ್ತಿ ಹೂವು ಬರುತ್ತೆ. 5 ತಿಂಗಳಿಗೆ ಬಂದ್ರೆ ಅದು 3 ವರ್ಷದ ತನಕ ನಾವು ಅದನ್ನ ನಿರ್ವಹಣೆ ಮಾಡಬಹುದು. ಕಳೆ ನಿರಂತರ ಹೂ ಕೊಡ್ತಾನೆ ಹೋಗುತ್ತೆ. 3 ವರ್ಷದ ತನಕ ನಾವು ಆ ಬೆಳೆನ ಉಳಿಸ್ಕೊಬಹುದು. ಅದರಲ್ಲಿ ಈಗ ನೋಡಿ, ಈಗ ಕೆಲವೊಂದು ಹೂಗಳು ಏನಿದ್ವು ವಿ ಸೇವಂತಿ ಹೂ, ಅದು ವರ್ಷಕ್ಕೆ 2 ಸಾರಿ ಹಿಂಗ ಬರ್ತದ? ಅದು ಇಲ್ಲ ಸರ್, ಇದು ಏನು ಸೀಸನ್ ಅಂತ ಏನಿಲ್ಲ. ಪ್ರತಿ ತಿಂಗಳು ಹೂವ ಬರ್ತಾನೆ ಇರುತ್ತೆ. ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ಗಿಡ ಒಡೆಯ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಅಷ್ಟೇ. 3 ತಿಂಗಳು ನಾವು ಒಳ್ಳೆ ನಿರಂತರ ಹೂ ಪೂರೈಕೆ ಮಾಡ್ತದೆ. ಸಾವಯವ ಗೊಬ್ಬರಗಳನ್ನೆಲ್ಲ ಕೊಟ್ರೆ 3 ವರ್ಷ ನಾವು ನಿರ್ವಹಣೆ ಚೆನ್ನಾಗಿ ಮಾಡ್ಬೇಕು. ಆರೋಗ್ಯಯುತವಾದ ಗಿಡವನ್ನ ಇಟ್ಕೊಳ್ಳಿ, ಅದು ನಿಮ್ ನಿರಂತರವಾಗಿ 3 ವರ್ಷ ತನಕ ನಮ್ಗೆ ಆದಾಯ ಇರುತ್ತೆ. ಸುಗಂಧರಾಜ ಪುಷ್ಪ ಬೆಳೆದು ಹೌದು ಸರ್, ಅದು ಇವತ್ತಿಗೂ ಹೂಗಳ ರಾಜನೇ ಅದು ರೈತರಿಗೆ. ಎಷ್ಟು ಖುಷಿ ಆಗಿದ್ದೀರಿ ಮಂಜುಳಾ? ಹೌದು ಸರ್. ಮಂಜುಳಾ ಅವರು ಸುಗಂಧರಾಜ ಪುಷ್ಪ ಬೆಳೆದು ತಾವು ತುಂಬಾ ಖುಷಿಯಲ್ಲಿದ್ದೀರಿ. ಹೌದು ಸರ್. 16 ಬೆಳೆ ಬೆಳೆದಿರಿ, ಆದ್ರೆ ತಮ್ ಕೈ ಹಿಡಿದಿದ್ದು ಅಂದ್ರೆ ಖುಷಿ ಕೊಡೋದಿದ್ದು. ಅದು ಋತುಮಾನ ಬೆಳೆಗಳು ಸರ್, ಬೇರೆ ಬೆಳೆಗಳಂದ್ರೆ ಅದಕ್ಕೆ ಋತುಮಾನ ಬೆಳೆಗಳು ಇರ್ತೈತೆ. ಸುಗಂಧರಾಜ ಅಂದ್ರೆ ಪ್ರತಿ ತಿಂಗಳೂ ಇದು ಹೆಣ್ಮಕ್ಳಿಗೆ ಒಂದು ಆದಾಯ ಸರ್. ಇದು ಇವಾಗ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಇದು ಒಂದು ಆದಾಯ, ಎಟಿಎಂ ಇದ್ದಂಗೆ. ಹೌದು ಸರ್. ಈಗ ಕೆಲವೊಂದು ನಾವು ಮಧ್ಯದಲ್ಲೂ ಬೇಕಾದ್ರೂ ವ್ಯಾಪಾರಿಗಳ ಹತ್ರ ದುಡ್ಡು ತಗೊಂಬೋದು, ತಿಂಗಳ ಕೊನೆಯಲ್ಲಿ ಅಂತೇನಿಲ್ಲ. ಕೊಡ್ತೇನಪ್ಪ ಅಂತ ಹೂವು ನಾವು ಕೊಡ್ತಾ ಇರ್ತೀವಲ್ಲ. ಹೂವಿಗೂ ಕೂಡ ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇದೆ. ಬೇಡಿಕೆ ಇದೆ ಸರ್, ಇದ್ರಲ್ಲಿ ಯಾವುದೇ ರೀತಿ ಕಮಿಷನ್ ಇರಲ್ಲ. ಇದು ಎಷ್ಟು ಉತ್ಪನ್ನ ಬರ್ತದೆ? ಇದು ಆರಂಭದಲ್ಲಿ 1 ಕೆಜಿಯಿಂದ ಶುರುವಾಗುತ್ತೆ. 1/2 ಎಕರೆಗೆ ಒಂದ್ 400 ಕೆಜಿ ಗೆಡ್ಡೆ ನಾವು ನಾಟಿ ಮಾಡಿ. ಗೆಡ್ಡೆ ಎಲ್ಲಿಂದ ತರ್ತೀರಿ? ರೈತರಲ್ಲೇ ಸಿಗುತ್ತೆ ಸರ್. ಈಗ 3 ವರ್ಷ ನಾವು ಬೆಳೆದಿದ್ದಾದ ನಂತರ ಅದೇ ಗೆಡ್ಡೆನೆ ಮರುಬಿತ್ತನೆ ಮಾಡಬಹುದು ನಾವು. ಮರುಬಿತ್ತನೆ ನೀವೇ ಮಾಡ್ಕೋಬಹುದು? ನಾವೇ ಮಾಡಬಹುದು ಸರ್. ಈಗ ಆರಂಭದಲ್ಲಿ ತಾವು ಖರೀದಿ ಮಾಡಿದ್ರೆ? ಆರಂಭದಲ್ಲಿ ಖರೀದಿ ಮಾಡಿದೀವಿ. ಅದು IHR ಹೆಸರುಘಟ್ಟದಲ್ಲಿ ಅವರು ಪ್ರಜ್ವಲ್ ಅನ್ನೋ ಒಂದ್ ತಳಿನ ಅವರು ಬೆಳೆದು ರೈತರು ಕೊಟ್ಟಿದ್ದಾರೆ. ಆ ರೈತರಿಂದ ಮತ್ ಮೂರು ವರ್ಷ ಆದ ನಂತರ ನಾವು ಅವ್ರ ಹತ್ರ ಎಲ್ಲ ತಗೊಂಡು ನಮ್ಮ ಹತ್ರ ಎಲ್ಲ ಇರೋದು ಪ್ರಜ್ವಲ್ ತಳಿನೇ ಸರ್. ಹೌದು. ಅಲ್ಲಿಂದ ತಾವು ತಗೊಂಡ್ಬಂದ್ರಿ IHR ಬೆಂಗಳೂರು ಹೆಸರುಘಟ್ಟ. ಆಯ್ತು, ಈಗ ನಿಮ್ದು ಈ ಒಂದು ಹೂವಿನ ಬೆಳೆ ಬಗ್ಗೆ ಬೆಳೆದ್ರಿ, ಮತ್ತೆ ಹೂಗಳು ಬೆಳೆತಿದ್ದೀರಿ ಮಂಜುಳಾ ಅವರು? ಮತ್ತೆ ಬೇರೆ ಹೂವೆಲ್ಲ ಏನು? ನೀವು ಬೆಳೀತಾ ಇಲ್ಲ? ಬೆಳೀತಾ ಇಲ್ಲ, ಮುಂದೆ ಯೋಚನೆ ಇದೆ. ಸೇವಂತಿ ಬೆಳೆ ಇರ್ಬೋದು, ಅದರಲ್ಲಿ ಮೂರ್ನಾಲ್ಕು ಬಣ್ಣದ ಸೇವಂತಿ ಬೆಳೆಗಳಿದಾವೆ. ಬಹಳ ಏನು ಹಬ್ಬದ ಸಂದರ್ಭಗಳಲ್ಲಿ, ಜಾತ್ರೆ ಸಂದರ್ಭಗಳಲ್ಲಿ ಅವುಗಳಿಗೆ ತುಂಬಾ ಬೇಡಿಕೆ ಇದೆ. ಈಗ ನೋಡಿ, ಈಗ ಬೇರೆ ಬೇರೆ ಹಬ್ಬಗಳು ಬಂದಾವೆ, ಈ ಸಂದರ್ಭದಲ್ಲಿ ಆ ಬೆಳೆಗಳಿಗೆಲ್ಲ ತುಂಬಾ ಬೇಡಿಕೆ ಇರ್ತದೆ. ಅದು ಕೂಡ ನೋಡಿ ತಾವು ಬೆಳೆ ಬೆಳಿಬೇಕಾಗುತ್ತೆ. ಹೌದಲ್ಲ ಸರ್? ಅದಕ್ಕೆ ಅಂದ್ರೆ ಆಳುಗಳ ನಿರ್ವಹಣೆ ಜಾಸ್ತಿ ಬೇಕು ಸರ್. ಈ ಸುಗಂಧರಾಜ ಅಂದ್ರೆ ಮನೆಯಲ್ಲೇ ಈಗ ಸ್ಕೂಲ್ ಹೋಗೋಷ್ಟೊತ್ತಿ ಮಕ್ಕಳೆಲ್ಲ ಹೂ ಬಿಡಿಸ್ಕೊಂಡ್ ಬಂದ್ಬಿಡ್ತಾರೆ. ನೀವು ಸುಗಂಧರಾಜ ಈಗ ಮತ್ತೆ ದಾಲ್ಚಿನಿ ಅಂದ್ರಲ್ಲ, ಕೆಲಸ ನಿರ್ವಹಣೆ ನಿರ್ವಹಣೆ ಕಡಿಮೆ ಸರ್. ಅದಕ್ಕೆಲ್ಲ ನಿರ್ವಹಣೆ ಕಡಿಮೆ, ಬೇರೆ ಸೇವಂತಿಗೆ ಅದೆಲ್ಲಾನು ಬೇಕಾಗುತ್ತಮ್ಮ. ಅದಕ್ಕೆ ಕೆಂಪು ಮಿಶ್ರಿತ ಗೋಡು ಮಣ್ಣಿದ್ರೆ ಸಾಕು ಸರ್. ಅದಕ್ಕೆ ವಾತಾವರಣ ಅಂದ್ರೆ ನಮ್ ಬೆಂಗಳೂರು ಆತ ಈ ತರದ ವಾತಾವರಣದಲ್ಲೆಲ್ಲ ಚಿಕ್ಕಬಳ್ಳಾಪುರದವರು ಸ್ವಲ್ಪ ಈಗ ಬೆಳೀತಾ ಇದಾರೆ. ನಮ್ ಬೆಂಗಳೂರು ಗ್ರಾಮಾಂತರದಲ್ಲಿ ಜಾಸ್ತಿ ಇದೆ ಸರ್ ನಮ್ಮ ಭಾಗದಲ್ಲಿ. ಮತ್ತೆ ಇದ್ ಮಾಡ್ತೀರಿ ಈಗ? ಈಗ ಬೆಳೆಗಳಾಯ್ತು, ಈಗ ಹೈನುಗಾರಿಕೆ ಬಗ್ಗೆ ಸ್ವಲ್ಪ ಹೇಳಿ. ಯಾವ್ಯಾವ ಆಕಳನ್ನು ಸಾಕ್ತಾ ಇದ್ದೀರಿ? ಎಮ್ಮೆಗಳು ಯಾವ್ದಾರು ಇದೆ ಸರ್? ಹೆಚ್ಚಿಗೆ ಇಷ್ಟೆಲ್ಲದು ಕೃಷಿ ಇರೋದ್ರಿಂದ ನಿರ್ವಹಣೆ ಮಾಡೋದಕ್ಕೆ ಆಳುಗಳ ಸಮಸ್ಯೆ ಇರೋದ್ರಿಂದ ನಾವು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟನ್ನ ನಿರ್ವಹಣೆ ಮಾಡಬೇಕು. ಅತಿ ಹೆಚ್ಚಾಗಿ ಮಾಡೋದಿಕ್ಕೆ ಆಳುಗಳ ಸಮಸ್ಯೆ ಇದೆ. ಎರಡು ಹಸು ಮಾತ್ರ ಇಟ್ಕಂತೀವಿ ನಾವು ಮನೆಗೆ. ಅದೇನು ಇವೆ, ಹೈಬ್ರಿಡ್ ಹಸುಗಳ? ಇಲ್ಲ ಸರ್, ನಾಟಿ ಹಸು ಇದೆ. ಸಾಯಿ ವಾಲ ಅನ್ನೋದು ಎರಡು ಹಸು ಇಟ್ಕೊಂಡಿದೀವಿ ನಾವು. ಅದರಿಂದನೇ ನಾವು ಗೋಬರ್ ಗ್ಯಾಸ್ ಎಲ್ಲ ತಯಾರು ಮಾಡ್ತೀವಿ. ಮತ್ತೆ ಎರೆಗೊಬ್ಬರ, ಗೋಬರ್ ಗ್ಯಾಸ್ ಸ್ಲೇರಿ ಏನಿರುತ್ತೋ ಆ ಸ್ಲೇರಿನ ನಾವು ಅದಕ್ಕೆ ಬಳಸ್ತೀವಿ. ಡ್ರಮ್ಮಲ್ಲೆಲ್ಲ ತಗೊಂಡೋಗಿ ಅದಕ್ಕೆ ಸ್ವಲ್ಪ ಸಾವಯವ ಎಲ್ಲ ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ ವರ್ಷಕ್ಕೆ ಎರಡ್ ಸರ್ತಿ ಅಂತ ನಾವು ಒಂದ್ 5-5 ಲೀಟರ್ ಕೊಡ್ತೀವಿ. ಮಂಜುಳ ಅವರು ಸಾವಯವ ಗೊಬ್ಬರ ಮತ್ತೆ ಈಗ ಅಜೀವಾಮೃತ ಬಗ್ಗೆ ಹೇಳಿ. ಜೀವಾಮೃತ ನಾವು ಮನೆಯಲ್ಲೇ ಮಾಡ್ಕೊಂತೀವಿ ಸರ್. ನಾವು ನಾಟಿ ಹಸುವಿಂದು ಸಗಣಿ ಮತ್ತೆ ಗಂಜಳ ಮತ್ತೆ ಜೊತೆಗೆ ಬೆಲ್ಲ ಸ್ವಲ್ಪ ಒಂದ್ 2 ಕೆಜಿ ನಮ್ಮ ಹೊಲದ ಮಣ್ಣು, ದ್ವಿದಳ ಧಾನ್ಯದ ಕಾಳು ಪುಡಿ, ಕಡಲೆ ಹಿಟ್ಟು ಅಥವಾ ಹೆಸರುಕಾಳು ಇಟ್ಟು ಏನಾದ್ರೂ ಆಗ್ಬೋದು, ದ್ವಿದಳ ಧಾನ್ಯ ಒಟ್ಟಾರೆ. ಇದನ್ನ ಬಳಸ್ಕೊಂಡು ನಾವು ಜೀವಾಮೃತ 20 ದಿನ ಮಾಡ್ಬೇಕು. ಇದನ್ನ ನೆರಳಲ್ಲಿ ಇಟ್ಟು ಮೊದಲೇ ಎಷ್ಟು ಪ್ರಮಾಣದಲ್ಲಿ ತಗೋತೀರಿ? 10 ಲೀಟರ 5 ಲೀಟರ ಸರ್? ನಾವು 10 ಲೀಟರ್ ಗಂಜಳ 10 ಕೆಜಿ ಸಗಣಿ ತಗೊಂಡು 200 ಲೀಟರ್ಗೆ ತಯಾರು ಮಾಡ್ಕೊಂಡು ಅದನ್ನ ಒಂದು 10-15 ದಿನ 20 ದಿನ ಅದನ್ನ ಸ್ವಲ್ಪ ಅಭಿವೃದ್ಧಿ ಆಗಕ್ ಬಿಡ್ತೀವಿ ನಾವು. ಅದರಲ್ಲಿ ಜೀವಾಮೃತದಲ್ಲಿ ಜೀವಾಣುಗಳು ಉತ್ಪತ್ತಿ ಶೇಖರಣೆ ಮಾಡಿ ಒಂದು ಕ್ಯಾನ್ ಅಲ್ಲಿ ಇಟ್ಬಿಡ್ತೀವಿ, ಡ್ರಮ್ ಅಲ್ಲಿ ಇಟ್ಟು 20 ದಿನ ಆದ ನಂತರ ಅದನ್ನ ಡ್ರಿಪ್ ಮುಖಾಂತರ ಬೆಳೆಗಳಿಗೆ ಸೇರಿಸ್ತೀವಿ. ಅದರಿಂದ ತುಂಬಾ ಅನುಕೂಲ ಅಲ್ಲ ಬೆಳೆಗಳಿಗೆ? ಸ್ವಲ್ಪ ಏನೇನು ಅದರಿಂದ ನಿಮ್ ಕಂಡು ಬರ್ತದೆ? ನೀವು ಜೀವಾಮೃತ ಬಳಸೋದ್ರಿಂದ ನಿಮ್ಮ ಒಂದು ಗಿಡಗಳ ಬೆಳವಣಿಗೆ ಯಾವ ತರ ಗುರುತು ಮಾಡ್ತೀವಿ ಮಂಜುಳ ಅವರು? ಜೀವಾಮೃತ ಕೊಡೋದ್ರಿಂದ ಹೆಚ್ಚಿಗೆ ನೀರ್ ಕೊಡೋ ಅವಶ್ಯಕತೆ ಇಲ್ಲ ಬೆಳೆಗಳಿಗೆ. ಸ್ವಲ್ಪ ನೀರ್ ಕಡಿಮೆ ಮಟ್ಟದಲ್ಲಿ ಕೊಟ್ಟರು ಬೆಳೆಗಳು ಅದನ್ನ ಪರಿಸ್ಥಿತಿಯನ್ನು ತಡಿತವೆ. ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರುತ್ತೆ ಗಿಡಗಳಲ್ಲಿ. ಮತ್ತೆ ನಾವು ಬಳಸಂತ ಆಹಾರದಲ್ಲಿ ವಿಷ ಪ್ರಮಾಣ ಕಡಿಮೆ ಇರುತ್ತೆ. ಆಮೇಲೆ ಅದಕ್ಕೂ ಆ ಬೆಳೆಗಳು ತುಂಬಾ ಏನು ನೋಡ್ಲಿಕ್ಕಾಗ್ಲಿ ಮತ್ತೆ ಅವುಗಳ ಏನು ಆರೋಗ್ಯವಾಗ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಬೇಡಿಕೆ ಕೂಡ ಬೇಡಿಕೆ ಸಹಜವಾಗಿ ಜಾಸ್ತಿ. ನಾನು ಅರಶಿನ ಪುಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ವಾ, ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲೇನೆ ನಾನು ಕಳೆದ ವರ್ಷ ಒಂದ್ 20 ಕೆಜಿ ಪುಡಿ ಮಾಡಿ ನೇರವಾಗಿ ಮನೆಯಲ್ಲೇ ಮಾಡಿದ್ದು ಅಂತ ನೇರವಾಗಿ ಮಾರುಕಟ್ಟೆ ಮಾಡಿದ್ದೆ. ಈ ವರ್ಷ ಒಂದ್ 100 ಕೆಜಿ ಪುಡಿ ತನಕ ನಾನು ಮಾರಾಟ ಮಾಡಿದ್ದೀನಿ ಸರ್ ಅರಶಿನ ಪುಡಿನ. ಈ ಸರ್ತಿ ಹೆಚ್ಚಿಗೆ ಬೇಡಿಕೆ ಇದೆ. ಅದರಿಂದನೂ ಕೂಡ ಮದುವೆ ಸಮಾರಂಭಗಳಿಗೆ ಬಂದಿದೆ. ಎಷ್ಟೇ ಇದು ಪ್ರಮಾಣ ಏರಿಯಾದಲ್ಲಿ ಬೆಳಿತಾ ಇದ್ದೀರಿ ಸರ್? ಅದು ಒಂದ್ 10 ಗುಂಟೆ ಇಲ್ಲ ಅಷ್ಟೇ ಸರ್ ಬೆಳಿತಾರೆ. 10 ಗುಂಟೆಲ್ಲ ಬೆಳೆದ್ರೆ ತಾವು ಖುಷಿಯಾಗಿದ್ದೀರಿ? ಹೌದು ಸರ್. ಅದೇ ಯಾಕಂದ್ರೆ ಈ ಜೀವಾಮೃತ ಮತ್ತೆ ಈ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವಂತದ್ದು ಏನಿದೆ, ಇದು ಹೆಣ್ಮಕ್ಳಿಗೆ ಆದಾಯ ತಂದ್ಕೊಡುವಂತ ಒಂದು ಬೆಳೆಗಳು. ಅದರಿಂದ ಈಗ 10 ಗುಂಟೆಲ್ಲೂ ಕೂಡ ಸಾಮಾನ್ಯ ವರ್ಷಕ್ಕೆ ಎಷ್ಟು ಆದಾಯ ನಿರ್ವಹಣೆ ಎಲ್ಲ ಕಡಿಮೆ ಎಷ್ಟು ವರ್ಷ ಅದು ಈ ಒಂದು ಅರಶಿನ ಬೆಳೆ ಬೆಳೆತಿದ್ದು ಒಂದ್ 5 ವರ್ಷದಿಂದ ಬೆಳೀತಾ ಇದ್ದೀವಿ. ಪ್ರತಿ ವರ್ಷ ಹಂಗಿದ್ರೆ ತಾವು ನಿಪುಣರಾಗಿದ್ದೀರಿ. ಈಗ ಮಾರುಕಟ್ಟೆ ಈಗ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಯಾವ ರೀತಿ 10 ಗುಂಟೆಗೆ ಎಷ್ಟು ಬರ್ತದೆ ಆದಾಯ? 10 ಗುಂಟೆಗೆ ಒಂದು 30,000-40,000 ತನಕ ಬರುತ್ತೆ ಸರ್. ಮೌಲ್ಯವರ್ಧನೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ? ಅದು ಒಂದ್ 2 ಟನ್ ತನಕ ಆಗುತ್ತೆ ಸರ್. ನಾನು 20 ಕ್ವಿಂಟಲ್ ಬೆಳಿತೀರಾ? ಬೆಳಿಬಹುದು. 10 ಗುಂಟೆಗೆ ಬೆಳಿಬಹುದು. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳಿತಾ ಇದ್ದೀರಿ ಅಂತ ಆಯ್ತು, ತುಂಬಾ ಖುಷಿ ಆಗ್ತದೆ. ಒಬ್ಬ ಪ್ರಗತಿಪರ ಮಹಿಳೆಯಾಗಿ ಮಂಜುಳ ಅವರೇ ತುಂಬಾ ತರ ಏನು ಉತ್ಸಾಹಿಯಾಗಿ ತಾವು ಈ ಒಂದು ಕೃಷಿಯಲ್ಲಿ ಮುನ್ನುಗ್ತಾ ಇದ್ದೀರಿ. ಇದಲ್ಲದೆ ಮತ್ತಾವುದು ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿರಿ? ಹೈನುಗಾರಿಕೆ ಅಂತ ಹೇಳಿದ್ರಲ್ಲ, ಮೀನು ಸಾಕಾಣಿಕೆ ಮಾಡ್ತಾ ಇದೀವಿ. ಸಣ್ಣ ಪ್ರಮಾಣದಲ್ಲಿ ಜೇನು ಸಾಕಾಣಿಕೆ ಎಷ್ಟು ಬಾಕ್ಸ್? 4 ಬಾಕ್ಸ್ ಮಾತ್ರ ಇಟ್ಟಿದ್ವಿ ಸರ್. ನಾವು ಮನೆಗಾಗಿ ಉಳಿದಿದ್ದಂತದನ್ನ ಸ್ನೇಹಿತರಿಗೆ ಅಥವಾ ಯಾರಾದ್ರೂ ಅವಶ್ಯಕತೆ ಇದ್ದವ್ರು ಕೇಳಿದ್ರೆ ಹಾಗೆ ಕೊಡ್ತಾ ಇದೀವಿ. ಅದು ಈಗ ನಿಮ್ಗೆ ಇನ್ನೊಂದ್ ತರದಲ್ಲಿ ನಿಮ್ಮ ಬೆಳೆಗಳ ಅಭಿವೃದ್ಧಿ ಕೂಡ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಬರ್ತದೆ. ದಾಳಿಂಬೆ ಹಾಕಿದಿವಲ್ಲ ನಾವು, ಅದು ದಾಳಿಂಬೆ ಹೂ ಕಾಯೋ ಟೈಮಲ್ಲಿ ನಾವು ನಮ್ಮ ಪೆಟ್ಟಿಗೆಗಳನ್ನೆಲ್ಲ ತಗೊಂಡಾಗ ಅಲ್ಲಿ ಇಟ್ಟಾಗ ಹೆಚ್ಚು ಜೇನು ಹುಳನ್ನ ಆಕರ್ಷಣೆ ಮಾಡಿ ಪರಾಗಸ್ಪರ್ಶ ಬೆಳೆ ತುಂಬಾ ಬೆಳೆ ಜಾಸ್ತಿ ಬರ್ತದೆ. ಹೂಗಳು ಪ್ರಮಾಣ ಎಲ್ಲ ಬಲಿತ ಒಳ್ಳೇದಾಗತ್ತೆ ಅಂತ. ಇದಲ್ದೆ ಮತ್ತೆ ಈಗ ಹೈನುಗಾರಿಕೆ ಕುರಿಗಳು ಸಾಕ್ತಿದ್ರಿ ಅಂತ ಹೇಳಿದ್ರಿ, ಅದು ಕುರಿಗಳು ಸಾಕ್ತಿವಿ ಸರ್, ನಾವು ಹೆಚ್ಚಿಗೆ ಕುರಿ ಅದೆಲ್ಲ ಸಾಕ್ತಾ ಇಲ್ಲ, ಕಡಿಮೆ ಪ್ರಮಾಣದಲ್ಲಿ ಒಂದ್ ಎರಡು ನಾಲ್ಕು ಆ ತರದಲ್ಲಿ ತಂದು ನಮ್ಗೆ ಯಾವ ಬಿಡುವಿನ ಸಮಯ ಇರುತ್ತೆ ಅವ ಮಾತ್ರ ತರ್ತೀವಿ. ನಮ್ ಜೊತೆಯಲ್ಲಿ ಯಾವಾಗ್ಲೂ ಇರ್ಲೇಬೇಕು. ಮತ್ತೆ ಮನೆಯಲ್ಲಿ, ಮನೆಯಲ್ಲಿ ಅಂದ್ರೆ ನಾಲ್ಕು ಜನ ಇದೀವಿ ಸರ್ ನಿಮಗೆ, ಮನೆಯವರು ಮತ್ತೆ ಇಬ್ರು ಹೆಣ್ಮಕ್ಳು ಇದಾರೆ. ದೊಡ್ಡ ಮಗಳು ಜಿಕೆ ವಿಕೆಲೆ ಬಿಎಸ್ಸಿ ಎಜಿ ಮಾಡಿ ಈಗ ಆಸ್ಟ್ರೇಲಿಯಾದಲ್ಲಿ ಕ್ವಿನ್ಸ್ಲ್ಯಾಂಡ್ ಕಾಲೇಜಲ್ಲಿ ಮಾಸ್ಟರ್ಸ್ ಡಿಗ್ರಿ ಮಾಡಕ್ ಅಲ್ಲಿಗೆ ಹೋಗಿದ್ದಾಳೆ. ತುಂಬಾ ಸಂತೋಷ. ಎರಡನೇ ಮಗಳು ಈಗ ಮೂರನೇ ವರ್ಷದ್ದು ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಕೃಷಿಯಲ್ಲೂ ನಮ್ಗೆ ಮಕ್ಕಳನ್ನು ಸಹಾಯ ಮಾಡ್ತಾರೆ ಸರ್, ಒಂದು ಟ್ರಾಕ್ಟರ್ ಓಡಿಸೋದ್ರಿಂದ ಔಷಧಿ ಸ್ಪ್ರೇಗಳು ಮಾಡ್ಕೊಡೋದು, ತುಂಬಾ ಅವಶ್ಯಕತೆ ಇದ್ದಾಗ ತೋಟದಲ್ಲೆಲ್ಲ ಬಂದು ಹಣ್ಣೆಲ್ಲ ಕೀಳೋದು, ಮತ್ ನಾನು ಅರಿಶಿನ ಪುಡಿ ಮಾಡೋವಾಗೆಲ್ಲಾನು ಅದನ್ನೆಲ್ಲ ತೊಳೆಯೋದಿಕ್ಕೆ ಕ್ಲೀನಿಂಗ್ ಮಾಡೋದು ಪ್ಯಾಕ್ ಮಾಡ್ಕೊಡೋದು ಅದೆಲ್ಲ ತುಂಬಾ ಸಹಾಯ ಮಾಡ್ತಾರೆ ಮಕ್ಕಳು. ಒಟ್ಟಾರೆ ಹೇಳ್ಬೇಕಂದ್ರೆ ತಮ್ಗೆ ಸಮಗ್ರ ಬೇಸಾಯದಲ್ಲಿ ಸಾಕಷ್ಟು ಅನುಭವ ಇದೆ, ಇನ್ನೂ ಕೂಡ ವಿಸ್ತರಣೆ ಮಾಡಕ್ ತಮ್ಗೆ ಅವಕಾಶ ಇದೆ ಅಂತ. ಹೌದು ಸರ್. ತಾವು ಮತ್ತೆ ಬೆಳೆಗಳು ಬೆಳಿತೀರಿ? ರಾಗಿ ಬೆಳಿತೀವಿ ಸರ್, ಮನೆಗೆ ರಾಗಿ, ಅವರೆಕಾಳು, ಅಲ್ಸಂದಿ ಕಾಳು, ತರಕಾರಿ ಕೂಡ ಬೆಳಿತೀರಿ? ನಾನು ಈ ಅಡಿಕೆ ಮಧ್ಯದಲ್ಲಿ ಏನ್ ಖಾಲಿ ಜಾಗ ಇರುತ್ತೆ ಅದ್ರಲ್ಲಿ ಮನೆಗೆ ಬೇಕಾದಷ್ಟು ನಾನು ಧನಿಯಾ ಬೀಜ, ಮೆಂತ್ಯ, ಸಾಸಿವೆ, ಮೆಣಸಿನ್ಕಾಯಿ, ಆಮೇಲೆ ಕಡಲೆಕಾಯಿ, ಶುಂಠಿ, ಇದಿಷ್ಟನ್ನು ನಾನು ವರ್ಷಕ್ಕೆ ನಮ್ಗೆ ಏನ್ ಅವಶ್ಯಕತೆ ಇದೆಯೋ ಅಷ್ಟನ್ನು ನಾವು ಅಂತರ್ಬೆಳೆಯಾಗಿ ಅಡಿಕೆಯಲ್ಲಿ ಮನೆಗಾಗಷ್ಟೆಲ್ಲ ನಾವು ಬೆಳ್ಕೊಂತೀವಿ ಸರ್. ನಾವು ತುಂಬಾ ಸಂತೋಷ ಮಂಜುಳಾ ಅವರೇ, ಒಬ್ಬ ಪ್ರಗತಿಪರ ಕೃಷಿಕ ಮಹಿಳೆಯಾಗಿ ತುಂಬಾ ಯಶಸ್ಸನ್ನು ಕೂಡ ತಾವು ಪಡ್ಕೊಂಡಿರಿ. ಇದಕ್ಕೆ ಈ ಒಂದು ತಮ್ಮ ಒಂದು ಉದ್ಯೋಗವನ್ನು ಮೆಚ್ಚಿ, ತಮ್ಮ ಒಂದು ಪ್ರಯತ್ನವನ್ನು ಮೆಚ್ಚಿ ಕೃಷಿ ಸಂಸ್ಥೆಗಳು, ಕೃಷಿ ಇಲಾಖೆ ಅಥವಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವುಗಳ ಕಡೆಯಿಂದ ಯಾವ್ದಾದ್ರು ತಮಗೆ ಪ್ರಶಸ್ತಿಗಳು ಬಂದವ ಹೇಗೆ ಮಂಜುಳಾ ಅವರೇ? ಹೌದು ಸರ್, ಪ್ರಶಸ್ತಿಗಳೆಲ್ಲ ಬಂದಿದೆ. ಸಮಗ್ರ ಕೃಷಿ ನಾವು ಕೆವಿಕೆ ಆಡನಹಳ್ಳಿಯಲ್ಲಿ ನಾವು ಸಂಪರ್ಕ ಮಾಡಿದಾಗ ಆ ಸಂಸ್ಥೆನೂ ಸಹ ಗುರುತಿಸಿ 2016 ನನಗೆ ತಾಲೂಕು ಮಟ್ಟದ ಪ್ರಶಸ್ತಿ, 17 ಜಿಲ್ಲಾ ಮಟ್ಟದ ಪ್ರಶಸ್ತಿ, ಮತ್ತೆ 19 ಕ್ಯಾನ್ ಬ್ಯಾಂಕ್ ಅಂತ ರಾಜ್ಯ ಮಟ್ಟದ ಪ್ರಶಸ್ತಿ ನನಗೆ ಕೆವಿಕೆಯಿಂದ ಬಂದಿದೆ. ಮತ್ತೆ ನಮ್ಮ ಕೃಷಿ ಇಲಾಖೆಯಿಂದನೂ ಜಿಲ್ಲಾ ಮಟ್ಟದ ಪ್ರಶಸ್ತಿ, ಶ್ರೇಷ್ಠ ಕೃಷಿಕ ಪ್ರಶಸ್ತಿ, ಮತ್ತೆ 2021 ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಬಂದಿದೆ. ಮತ್ತೆ ನಮ್ಮ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿಯಿಂದ ಸೌತ್ ಬೆಸ್ಟ್ ಫಿಮೇಲ್ ಅಂತ ಒಂದು ಅವಾರ್ಡ್ ಸಹ ಬಂದಿದೆ, ಕೃಷಿ ಅವಾರ್ಡ್ ಬಂದಿದೆ. ಹೌದು ಸರ್. ಮತ್ತೆ ನಮ್ಮ ಆದಿ ಚುಂಚುನಗಿರಿ ಮಠದಿಂದ ನನಗೊಂದು 3 ಸಂಸ್ಥೆಯಿಂದ ಕರೆದು ಅವರು ಸಹ ನನಗೆ ಸನ್ಮಾನ ಎಲ್ಲ ಮಾಡಿದ್ದಾರೆ. ತುಂಬಾ ಸಂತೋಷ. ಮಹಿಳೆಯರಿಗೆಲ್ಲ ಅಲ್ಲಿ ಮಕ್ಕಳನ್ನ ಮತ್ತೆ ಮಹಿಳೆಯರನ್ನೆಲ್ಲ ಸೇರಿಸಿ ಕೃಷಿ ಯಾವ ತರ ಮಾಡಬೇಕು, ಹೆಣ್ಮಕ್ಳು ಒಂದು ಕೃಷಿಯಲ್ಲಿ ಏನೇನ್ ಸಾಧನೆ ಮಾಡಬಹುದು ಅಂತ ನನ್ನ ಅನುಭವಗಳನ್ನೆಲ್ಲ ಅಲ್ಲೆಲ್ಲ ಹಂಚ್ಕೊಳಕ್ ನನಗೆ ವೇದಿಕೆ ಕೊಟ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ. ಮತ್ತೆ ಇಷ್ಟೆಲ್ಲ ಕೃಷಿ ಒಬ್ಬ ಹೆಣ್ಮಗಳು ಮಾಡಬಹುದು ಅಂದ್ರೆ ಮನೆಯವರು ಪ್ರೋತ್ಸಾಹ ತುಂಬಾ ಚೆನ್ನಾಗಿರ್ಬೇಕು ಸರ್. ಮನೆಯಲ್ಲಿ ಪ್ರೋತ್ಸಾಹ ಇದ್ದಾಗ್ಲೇನೆ ಹೆಣ್ಮಕ್ಳು ಕೃಷಿಯಲ್ಲಿ, ಅದು ಕೃಷಿ ಅಂದ್ರೆ ಇವತ್ತು ಯುವಕರೇ ಬರ್ತಾ ಇಲ್ಲ ಅಂತ, ಮಹಿಳೆಯರೇನಾದ್ರೂ ಸಾಧನೆ ಮಾಡಿದರೆ ಕೃಷಿಯಲ್ಲಿ ಅಂದ್ರೆ ಮನೆಯಲ್ಲಿ ತಂದೆ ಅಥವಾ ಗಂಡನ ಪಾತ್ರ ತುಂಬಾ ಮುಖ್ಯ. ನಮ್ಮ ಮನೆಯಲ್ಲಿ ಯಾವ ತರ ಅಂದ್ರೆ ನಾವ್ ಹೆಣ್ಮಕ್ಳು 3 ಹೆಣ್ಮಕ್ಳೇ ನಮ್ಮ ಮನೆಯಲ್ಲಿ, ನಾನು ಮತ್ತೆ ನನ್ನ ಮಕ್ಳು. ನಮ್ಮ ಮನೆಯವ್ರು ಯಾವ ತರ ಅಂದ್ರೆ ನೀವ್ ಏನಾದ್ರು ಮಾಡ್ತೀರಾ ಮಾಡ್ರಿ, ನನ್ ಪ್ರೋತ್ಸಾಹ ಇದೆ ಸರ್. ನಮ್ಗೆ ಏನ್ರಲ್ಲಿ ಆಸಕ್ತಿ ಇದೆಯೋ ಅಥವಾ ನಾವು ಈ ತರ ಹೊರಗಡೆ ಒಂದು ಕಾರ್ಯಕ್ರಮಗಳಿಗೆ ಹೋಗ್ಬೇಕು ಅಂದ್ರೆ ಖುದ್ದು ತಾವೇ ಕರ್ಕೊಂಬಂದು ನಮ್ಮನ್ನೆಲ್ಲ ತುಂಬಾ ಪ್ರೋತ್ಸಾಹ ಮಾಡಿ ನಾವೆಲ್ಲ ಬೆಳಿಬೇಕು ಅಂದ್ರೆ ಅದ್ರಲ್ಲಿ ಮುಖ್ಯ ಪಾತ್ರ ನಮ್ಮ ಮನೆಯವ್ರದೇ ಸರ್ ಇರೋದು. ತುಂಬಾ ಸಂತೋಷ ಮಂಜುಳಾ ಅವರೇ. ಒಬ್ಬ ಕೃಷಿಕ ಮಹಿಳೆಯಾಗಿ ಮಾದರಿಯ ಕೃಷಿಕ ಮಹಿಳೆ ಅಂತಾನು ನಾವು ಹೇಳ್ಬಹುದು. ಯಾಕಂದ್ರೆ ಈಗ ತಾವು ಹೇಳಿದಂತಹ ಒಂದೊಂದು ಅನುಭವಗಳು ಅತಿ ಮೌಲ್ಯಯುತವಾದದ್ದು ರೈತ ಮಹಿಳೆಯರಿಗೆ ಮತ್ತು ರೈತರಿಗೆ. ನಾವು ಕೂಡ ಮಂಜುಳಾ ಅವರು ಮಾಡಿದಂತಹ ಕೃಷಿಯನ್ನ ಯಾಕೆ ಮಾಡಬಾರದು ಅಂತ ಉತ್ಸಾಹ ಅವರಲ್ಲಿ ಈಗಾಗಲೇ ಉಂಟಾಗಿದೆ. ತಮ್ಮ ಮಾತುಗಳು, ತಾವು ನಡೆದಿರುವಂತಹ ಒಂದೊಂದು ಘಟನೆಗಳು, ಒಂದೊಂದು ಅನುಭವಗಳನ್ನು ಕೂಡ ತಾವು ಮನಮುಟ್ಟು ಹಾಗೆ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ಟಿದ್ದೀರಿ. ಕೆಲವು ರೈತರು ಇರ್ತಾರೆ ಮಂಜುಳಾ ಅವರ ಜೊತೆಗೆ, ಕೃಷಿಕ ಮಹಿಳೆ, ಕೃಷಿ ಪಂಡಿತ ಪ್ರಶಸ್ತಿ ಪಡೆದಂತಹ ಮಂಜುಳಾ ಅವರ ಜೊತೆಗೆ ಸ್ವಲ್ಪ ಮಾತಾಡಬೇಕು, ಇನ್ನೂ ಸ್ವಲ್ಪ ಮಾಹಿತಿ ಪಡ್ಕೋಬೇಕು ಅಂತ ಇರ್ತಾರೆ ಅವರಿಗೆ. ಮಂಜುಳಾ ಅವರು ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸ್ಕೊಡ್ಬೋದಲ್ಲ ಹೇಳಿ? 8217620901. ಇನ್ನೊಮ್ಮೆ ಹೇಳಿ. 8176209 ಆಯ್ತು ಮಂಜುಳಾ ಅವರೇ. ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಪ್ರಗತಿಪರ ಕೃಷಿಕ ಮಹಿಳೆಯಾಗಿ ನಮ್ಮ ರೈತ ಬಾಂಧವರಿಗೆ ತಮ್ಮೆಲ್ಲ ಅನುಭವವನ್ನು ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಮುಂಬರುವ ದಿನಗಳಲ್ಲಿ ತಮ್ಮ ಒಂದು ಕೃಷಿ ಇನ್ನೂ ಉಜ್ವಲವಾಗಲಿ ಅಂತ ನಾವು ಕೂಡ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ಹಾರೈಸುತ್ತೇವೆ. ತಮಗೆ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಪ್ರಗತಿಪರ ರೈತ ಮಹಿಳೆ ಮಂಜುಳಾ ಅವರೊಡನೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಈಗ ಕೇಳಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಹಾಗೂ ಸಂಗಡಿಗರಿಂದ ಭಜನೆ ಪದ. ಸಾಪ್ತಾಹಿಕ. ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ದಿವ್ಯಾಂಗರ ಟಿ20 ಕ್ರಿಕೆಟ್ ಟೂರ್ನಮೆಂಟ್ 2025. ಭಾರತ ಮತ್ತು ಶ್ರೀಲಂಕಾ ಸರಣಿಯ ಕುರಿತು ಸಮಗ್ರ ವರದಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ವಿಕಲಚೇತನರ ಕ್ರಿಕೆಟ್ ಮಂಡಳಿ ಮತ್ತು ವಿಲ್ ಸ್ಪೋಕ್ ಸ್ಪೋರ್ಟ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಸಹಯೋಗದಲ್ಲಿ ದಿವ್ಯಾಂಗರ ಟಿ20 ಟೂರ್ನಮೆಂಟ್ ನಡೆಯಿತು. 5 ದಿನ ನಡೆದ ಕ್ರಿಕೆಟ್ ಸರಣಿಯಲ್ಲಿ ಭಾರತ ತಂಡವು 5-0 ಅಂತರದಿಂದ ಶ್ರೀಲಂಕಾ ತಂಡವನ್ನು ಮಣಿಸಿ ಪಿಟಿ ದೀಪಕ್ ಲೋಹಿಯಾ ಸ್ಮಾರಕ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿತು. ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ.